ಅದಕ್ಕೂ ಮೊದಲು ನಾನು ಧಾರವಾಡದಲ್ಲಿನೂ ಸಹ ಕಾರ್ಯನಿರ್ವಹಿಸಿದ್ದೀನಿ. ಸೊ ಹಾಗಾಗಿ ವಿಜಯನಗರ ಜಿಲ್ಲೆ ನಿಮಗೇನು ಹೊಸದೇನಲ್ಲ, ಅವಿಭಜಿತ ಜಿಲ್ಲೆಯ ಸಂದರ್ಭದಲ್ಲಿ ಈ ಜಿಲ್ಲೆಯಾದ್ಯಂತ ನೀವು ಕೆಲಸ ಮಾಡಿದ್ದೀರಿ. ಹೌದು, ಬಹಳ ಮುಖ್ಯವಾಗಿ ಈಗ ವಿಭಜನೆಗೊಂಡಿರತಕ್ಕಂಥ ಈ ವಿಜಯನಗರ ಜಿಲ್ಲೆಗೆ ತಾವು ಜಂಟಿ ನಿರ್ದೇಶಕರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಟ್ಟಿದ್ದೀರಿ. ಈ ಜಿಲ್ಲೆಯ ಕೃಷಿಗೆ ಸಂಬಂಧಪಟ್ಟ ಹಾಗೆ, ರೈತರಿಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯಲ್ಲಿ ಏನೇನು ಕ್ರಿಯಾ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಅವಿಭಜಿತ ಜಿಲ್ಲೆಯಲ್ಲಿ ನಾವು ಪರಿಗಣನೆ ತೆಗೆದುಕೊಂಡಾಗ ಬಳ್ಳಾರಿ ಹೆಚ್ಚಿನ ಒಂದು ರಿಸೋರ್ಸನ್ನು ನಾವು ಕನ್ಸ್ಯೂಮ್ ಮಾಡ್ತಾ ಇತ್ತು. ಹಾಗಾಗಿ ನಾವು ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಬಳ್ಳಾರಿ ಮತ್ತು ಸಿರಗುಪ್ಪ ಈ ಒಂದು ತಾಲೂಕುಗಳಿಗೆ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ವಿ. ಈಗ ವಿಜಯನಗರ ಜಿಲ್ಲೆ ಬೇರ್ಪಡೆಗೊಂಡ್ಮೇಲೆ ನಮಗೆ ಈ ಅಖಂಡ ಬಳ್ಳಾರಿ ಜಿಲ್ಲೆಯ ಪಶ್ಚಿಮ ಭಾಗದ ತಾಲೂಕುಗಳಾದಂಥ ನಮ್ಮ ಹೊಸಪೇಟೆ ಇರ್ಬೋದು, ಅಗರಿಬೊಮ್ಮಳ್ಳಿ ಇರ್ಬೋದು, ಹಡಗಲಿ ಇರ್ಬೋದು, ಅಥವಾ ಹರಪನಹಳ್ಳಿ ಮತ್ತು ಕೂಡ್ಲಿಗಿ ಮತ್ತು ಕೊಟ್ಟೂರು, ಈ ಭಾಗಗಳಿಗೆ ಈಗ ಹೆಚ್ಚಿನ ಒಂದು ಸರ್ಕಾರದ ಸಂಪನ್ಮೂಲಗಳನ್ನು ಇಲ್ಲಿ ಹೂಡೋದಕ್ಕೆ ಸರ್ಕಾರ ನಮ್ಮ ಭಾಳ ಆಸಕ್ತಿ ವಹಿಸಿದೆ ಅಂತೇಳಿ ನಾನು ಹೇಳ್ಬೋದು. ಈಗ ಅತಿ ಮುಖ್ಯವಾಗಿ ಹೇಳಬೇಕಂತಂದರೆ ನಾವು ಕ್ರಿಯಾಯೋಜನೆ ಬಗ್ಗೆ ಕೇಳಿದ್ರೆ, ಕ್ರಿಯಾಯೋಜನೆ ಮುಂಚೆ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಮುಂಗಾರು ಸಿದ್ಧತೆ ಬಗ್ಗೆ ನಾನು ಹೇಳಬೇಕಾದ ಒಂದು ಕರ್ತವ್ಯ. ಹಾಂ ಸರ್, ಅದರಲ್ಲಿ ಅತಿ ಮುಖ್ಯವಾಗಿ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು ಎಲ್ಲ ರೈತ ಬಾಂಧವರಿಗೂ ತಮ್ಗೆ ಗೊತ್ತಿದೆ. ಸೊ ಮಾಗಿ ಉಳುಮೆ ಮಾಡೋದ್ರಿಂದ ಏನೇನು ಅನುಕೂಲತೆಗಳದ್ದು ಅಂತೂ ಸಹ ಎಲ್ಲ ರೈತ ಬಾಂಧವರಿಗೆ ಗೊತ್ತಿದೆ. ಕಳೆದ ಒಂದು 4-5 ದಿನ ಹಿಂದ್ಗಡೆ ಏನು ಒಳ್ಳೆ ಮಳೆ ಬಂತು, ಅದರಿಂದ ಎಲ್ಲ ನಾನು ನೋಡ್ಕೊಂಡು ಬಂದ ಹಾಗೆ ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಮಳೆ ಚೆನ್ನಾಗಿ ಆವರಿಸಿದೆ. ಮಾಗಿ ಉಳುಮೆ ಅಂತೂ ಭಾಳ ಸಲೀಸಾಗಿ ಆಗ್ತಾ ಇದೆ. ಸೊ ಮಾಗಿ ಉಳುಮೆ ಮಾಡಿ ಭೂಮಿಯನ್ನು ಸ್ವಚ್ಛಗೊಳಿಸಿ ಹದಗೊಳಿಸಿ ಭೂಮಿಗೆ ಸಿದ್ಧತೆ ಮಾಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಾನು ಮನವಿ ಮಾಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಬೇಕಂದ್ರೆ, ಬಿತ್ತನೆಗೂ ಮುಂಚೆ ಸ್ವಲ್ಪ ಆದಷ್ಟು ಭೂಮಿಗೆ ಈ ಭೂಮಿಯ ಇಳಿಜಾರಿಗೆ ಅಡ್ಡಲಾಗಿ ಬಿತ್ತಬೇಕಂತೇಳಿಬಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ಒಂದು ಮನವಿಯನ್ನು ಮಾಡ್ಕೊತೀನಿ. ಮತ್ತು ಇನ್ನು ಸಿದ್ಧತೆ ಅಂದಾಗ ಬರೀ ಭೂಮಿ ಸಿದ್ಧತೆ ಬಂದೇ ಇಲ್ಲ, ರೈತನಿಗೆ ಬೀಜ ಬೇಕಾಗುತ್ತೆ, ಗೊಬ್ಬರ ಬೇಕಾಗುತ್ತೆ, ಬೀಜೋಪಚಾರಗಳು ಸಹ ಪ್ರಮುಖ ಪಾತ್ರ ವಹಿಸ್ತವೆ. ಸೊ ಈ ಬೀಜಕ್ಕೆ ಸಂಬಂಧಪಟ್ಟಂತೆ ರೈತ ಬಾಂಧವರು ಈ ಮುಂಗಾರಿನಲ್ಲಿ ಹೇಳಬೇಕಂತಂದರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ನವಣೆ, ತೊಗರಿ, ಶೇಂಗಾ ಇರ್ಬೋದು, ಇವೆಲ್ಲ ಬಿತ್ತನೆ ಮಾಡೋದಕ್ಕೆ ಈಗ ಸಕಾಲ ಕೂಡಿ ಬಂದಿದೆ. ಬಟ್ ಏನಂದರೆ ದಿನ ಕಳೆದಂತೆ ಒಂದಿಲ್ಲ ಒಂದು ತಳಿಯ ಬೀಜಗಳನ್ನು ನಾವು ಬಿತ್ತನೆ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಈಗ ಪ್ರಾರಂಭದಲ್ಲಿ ಹೇಳಬೇಕಂತಂದರೆ ಹೆಸರು ಬಿತ್ಕೋಬೋದು, ಜೋಳ ಬಿತ್ಕೋಬೋದು, ತದನಂತರ ಮುಸುಕಿನ ಜೋಳ, ಮುಸುಕಿನ ಜೋಳ ಜೊತೆಗೆ ತೊಗರಿನೂ ಬಿತ್ಬೋದು, ಸಜ್ಜೆ ಬಿತ್ಬೋದು, ಸಜ್ಜೆ ಜೊತೆ ತೊಗರಿ ಹಾಕ್ಬೋದು, ಶೇಂಗಾ ಸ್ವಲ್ಪ ತಡವಾಗಿ ಬಿತ್ತಿದ್ರು ನಡೀತು, ಏನು ತೊಂದರೆ ಇಲ್ಲ. ಸೊ ಹೀಗಾಗಿ ರೈತ ಬಾಂಧವರು ಈ ನಿಟ್ಟಿನಲ್ಲಿ ಕ್ರಮ ವಹಿಸ್ಬೇಕಂತ ಹೇಳ್ತೀನಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಈಗ ಪ್ರೈವೇಟ್ ಕಂಪ್ನಿಗಳು ಏನು ಮಾಡ್ತವೆ, ಬೀಜೋಪಚಾರ ಮಾಡಿದ ಬೀಜಗಳನ್ನೇ ಪೂರೈಕೆ ಮಾಡ್ತಿದ್ದಾರೆ. ಮತ್ತು ಸರ್ಕಾರದ ಏನು ಸಂಸ್ಥೆಗಳಿದ್ದಾವೆ, ಈಗ ಉದಾಹರಣೆಗೆ KSSC ಇರ್ಬೋದು, KOF ಇರ್ಬೋದು, ಅವರು ಸಹ ಈಗ ಬೀಜೋಪಚಾರ ಮಾಡಿದಂಥ ಬೀಜಗಳನ್ನೇ ಇವತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಅಲ್ಲಿ ಅಂಥ ಬೀಜಗಳಿಗೆ ನೀವು ಉಪಚಾರ ಮಾಡೋಂಥ ಒಂದು ಸಂದರ್ಭ ಬರೋದಿಲ್ಲ. ಆದರೆ ನೀವು ಮನೆಯಿಂದ ಏನು ಬೀಜ ಹಾಕ್ತೀರಿ ಅಥವಾ ಇನ್ನಿತರ ರೈತರುಗಳಲ್ಲಿ ತೊಗೊಂಬಂದು ತಾವೇನು ಬಿತ್ತರಿ, ಅಂಥವುಗಳಿಗೆ ನೀವು ಬೀಜೋಪಚಾರ ಮಾಡಿ ಬಿತ್ತಲೇಬೇಕು. ಸೊ ಇದು ನಮ್ಮ ಎಲ್ಲ ರೈತರು ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ಈಗ ಖಾಸಗಿ ಕಂಪ್ನಿಯವರು ಮಾರಾಟ ಮಾಡುವಂತಹ ಬೀಜಗಳು ಅವು ಬೀಜೋಪಚಾರ ಆಗಿರ್ತದೆ ಅಂತ, ಅದನ್ನು ಇಲಾಖೆ ದೃಢೀಕರಿಸಿದೆ? ಹಾಂ, ಕಂಪಲ್ಸರಿ. ಯಾಕಂದರೆ ಪ್ಯಾಕೆಟೆಡ್ ಬರ್ತವೆ. ಪ್ಯಾಕೆಟೆಡ್ ಬರೋದ್ರಿಂದ ಅಲ್ಲೇ ಟ್ರೀಟೆಡ್ ಅಂತೇಳಿ ಆಲ್ರೆಡಿ ಅದ್ರಮೇಲೆ ಕೊಟ್ಟಿರ್ತಾರೆ. ರೈತರು ಅದನ್ನು ಪ್ಯಾಕೆಟ್ ಓಪನ್ ಮಾಡಿ ನೋಡಿದತ್ನಾಗ ಒಂದು ಮುಸುಕಿನ ಜೋಳಕ್ಕೆ ಹೇಳ್ಬೋದು, ಉದಾಹರಣೆ ಕೆಂಪು ಬಣ್ಣದ ಒಂದು ಪುಡಿ ಹಾಕಿರ್ತಾರೆ ಅಂದರೆ ಅದು ಟ್ರೀಟೆಡ್ ಅಂತ ಅರ್ಥ. ಅಥವಾ ಸ್ವಲ್ಪ ಆ್ಯಕ್ಚುಲಿ ವಾಸನೆ ನೋಡ್ಬಾರ್ದು ಅದನ್ನು, ಆದರೂ ತೆಗೆದ್ರೆ ಘಾಟ ಬರುತ್ತೆ ಬಂದರೆ ಅದು ಟ್ರೀಟೆಡ್ ಅಂತ ನಾವು ಪರಿಗಣನೆ ತಗೋಬೋದು. ಅದೇ ಥರ KSSC ಅಂತ ಹೇಳಿದೆ ನಾನು, ರಾಜ್ಯ ಬೀಜ ನಿಗಮ ಅಂತ ಹೇಳ್ತೀವಿ, ಅಥವಾ ನಮ್ಮ ಕರ್ನಾಟಕ ಎಣ್ಣೆ ಬೀಜ ಬೆಳೆಗಾರರ ಫೆಡರೇಷನ್ ಏನಿದೆ, ಅವರು ಸಹ ಈ ಥರ ಇದೇ ಥರ ಬೀಜೋಪಚಾರ ಮಾಡಿ ಅಂದರೆ ಕಾರ್ಬನ್ ಡೈಜಿಮನ್ನು ಅವರು ಬೀಜೋಪಚಾರ ಮಾಡಿ ರೈತರಿಗೆ ಬೀಜಗಳನ್ನು ಪೂರೈಸ್ತಾ ಇದ್ದಾರೆ. ಮತ್ತು ಕೃಷಿ ಇಲಾಖೆಯಲ್ಲೂ ಸಹಿತ ಕೊಡುವಂತಹ ಬೀಜಗಳಿಗೂ ಸಹಿತ ಬೀಜೋಪಚಾರ ಆಗಿರ್ತದೆ, ಕಂಪಲ್ಸರಿ ಬೀಜೋಪಚಾರ. ಪ್ರಮಾಣಿತ ಬೀಜಗಳನ್ನೇ ನಾವು ನಮ್ಮ ಹೆಚ್ಚಿನ ಒಂದು ಒತ್ತು ಕೊಟ್ಟು ಸರ್ಕಾರದವರು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪ್ರಮಾಣಿತ ಬೀಜಗಳನ್ನೇ ಕೊಟ್ಬಿಟ್ಟು ರೈತರಿಗೆ ಬಿತ್ತನೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಈ ಪ್ರಮಾಣಿತ ಬೀಜಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆಮೇಲೆ ಎಲ್ಲ ರೈತರು ಒಂದು ನೆನ್ಪಿಟ್ಕೋಬೇಕು, ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೊಡ್ತಕ್ಕಂಥ ಬೀಜಗಳೇನಿದ್ದೀವಿ ಅವು ಒಂದು ಸಲ ನೀವು ಬಿತ್ತಿದರೆ ಸುಮಾರು 3 ವರ್ಷವೂ ಅದೇ ತಳಿಯ ಬಿತ್ತನೆಯನ್ನು ಮಾಡಿ ಬಳಕೆ ಮಾಡ್ಕೋಬೋದು. ಸೊ 3 ವರ್ಷದ ನಂತರ ತಾವು ಪ್ರತಿ ಸಾರಿ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಮೇಯ ಬರಲ್ಲ. ಅವು ಪ್ರಮಾಣಿತ ತಳಿಗಳು ಇದ್ದು ಅಂತಂದ್ರೆ ಒಂದ್ಸಲ ಬಿತ್ತಿದ್ರೆ 3 ವರ್ಷ ಕಂಟಿನ್ಯೂಸ್ ಆಗಿ ಅದನ್ನೇ ನೀವು ಬಳಕೆ ಮಾಡ್ಕೋಬಹುದು. ಅಂದ್ರೆ ಬೀಜ ಸಂಗ್ರಹ ಮಾಡಿಕೊಂಡು ನೆಕ್ಸ್ಟ್ ಇಯರ್ಗೂ ಸಹ ಅದನ್ನೇ ಉಪಯೋಗ ಮಾಡ್ಕೋಬಹುದು. ಆಗ ಆ ಬೀಜವನ್ನು 3 ವರ್ಷ ಆದ ನಂತರ ನೀವು ರಿಪ್ಲೇಸ್ಮೆಂಟ್ ಹೋಗ್ಬೇಕು ಅಂತ ಹೇಳಿದ್ವಿ. ಅಂದ್ರೆ ಬದಲಾವಣೆ ಮಾಡ್ಕೋಬೇಕು. 3 ವರ್ಷದವರೆಗೂ ಅದೇ ತಳಿ ನಡೆಯುತ್ತೆ, ಅಂದ್ರೆ ವೈಬ್ರಿಟಿ 3 ವರ್ಷ ತನಕ ಇರುತ್ತಂತೆ, ವಿಗರ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಬಹಳ ಮುಖ್ಯವಾಗಿ ವಿಜಯನಗರ ಜಿಲ್ಲೆಯ ಬಿತ್ತನೆ ಕ್ಷೇತ್ರ ಎಷ್ಟಿದೆ, ಇಲಾಖೆ ಯಾವ್ಯಾವ ಬೆಳೆಗಳನ್ನು ಮುಖ್ಯವಾಗಿ ಬೆಳೆಯೋದಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ಅಥವಾ ಟಾರ್ಗೆಟನ್ನು ಗುರಿ ಹೊಂದಲಾಗಿದೆ? ಗುರಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ನಮ್ಮ ಜಿಲ್ಲೆಯಲ್ಲಿ ಅತಿ ಮುಖ್ಯವಾಗಿ 280,000 ಹೆಕ್ಟರ್ ಪ್ರದೇಶದಲ್ಲಿ ನಾವು ಮುಂಗಾರಿನಲ್ಲಿ ಬಿತ್ತನೆಯ ಒಂದು ಗುರಿ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಅತಿ ಮುಖ್ಯವಾಗಿ ನಮ್ಮದು ಏಕದಳ ಧಾನ್ಯ ಪ್ರಮುಖವಾದ ಒಂದು ಬಿತ್ತನೆ ಆವರಿಸತಕ್ಕಂಥ ಒಂದು ಪ್ರದೇಶ. ಅದರಲ್ಲಿ ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ ಸುಮಾರು 155,000 ಹೆಕ್ಟರ್ ಪ್ರದೇಶದಲ್ಲಿ ಮುಸ್ಕಿನ ಜೋಳನೇ ಬಂದುಬಿಡುತ್ತೆ. ಸೊ ಮುಸ್ಕಿನ ಜೋಳ ಆಲ್ಮೋಸ್ಟ್ ಇಲ್ಲಿ ಒಂಥರ ಕ್ರಮ ನಮ್ಮೆಲ್ಲ ರೈತರಿಗೆ ಆದಾಯ ತರತಕ್ಕಂಥ ಬೆಳೆ ಅಂತ ನಾನು ಹೇಳ್ಬೋದು. ಇದ್ರ ಜೊತೆಯಲ್ಲಿ ಎರಡನೇ ಅತಿ ಮುಖ್ಯವಾದ ಬೆಳೆ ಬರ್ತಕ್ಕಂಥದ್ದು ಅಂದರೆ ಶೇಂಗಾ. ಸುಮಾರು 40,000 ಹೆಕ್ಟರ್ ಪ್ರದೇಶದಲ್ಲಿ ಶೇಂಗಾ ಬರುತ್ತೆ. ತದನಂತರ ಸ್ಥಾನದಲ್ಲಿ ನಮ್ಮ ರಾಗಿ ಬರುತ್ತೆ, ಮತ್ತು ಭತ್ತ ಬರುತ್ತೆ. ಭತ್ತ 15,000 ಹೆಕ್ಟರ್ ಪ್ರದೇಶ ಬರುತ್ತೆ, ರಾಗಿ 12,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಿಬಿಡುತ್ತೆ. ಆಮೇಲೆ ಇದ್ರ ಜೊತೆಗೆ ರೈತರು ಅಕಡಿಯಾಗಿ ತೊಗರಿ ಬೆಳೀತಾ ಇದ್ದಾರೆ. ಮಿಶ್ರ ಬೆಳೆ ನಾವು 2015 ನಾನು ಇಲ್ಲಿ ಜಂಟಿ ನಿರ್ದೇಶಕರಾಗಿರ್ಬೇಕಾದ್ರೆ ಈ ಒಂದು ಪ್ರಯತ್ನ ಮಾಡಿದ್ವಿ. ಅದು 2 ಕೆಜಿ ಪ್ಯಾಕೆಟನ್ನು ನಾವು ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಕೊಡ್ತಾಯಿದ್ದೀವಿ ಎಲ್ಲ ರೈತರಿಗೆ. ಅದು ಬಹಳ ಉಪಯುಕ್ತ ಆಗಿದೆ ರೈತರಿಗೆ. 5 ಕೆಜಿ ಕೊಟ್ಟರೆ ಅವರು ಬಳಕೆ ಮಾಡ್ಕೊತಿರಲಿಲ್ಲ, ಅಂದರೆ ಬಿತ್ತಿರಲಿಲ್ಲ. 2 ಕೆಜಿಲಿ ಬಿತ್ತಿದ್ರೆ 3 ಕೆಜಿ ಮನೆಗೆ ಬಳಸ್ಕೊಳಂಥ ಒಂದು ಸಂದರ್ಭ ಇತ್ತು. ಈಗ 2 ಕೆಜಿ ಪ್ಯಾಕೆಟ್ ಕೊಟ್ಟಮೇಲೆ ನಮ್ಮೆಲ್ಲ ರೈತರು ಖುಷಿಯಾಗಿ ನಾವು ಬಂದಾಗ ಆಲ್ಮೋಸ್ಟ್ ಒಂದು 3-4 ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇದ್ದಿದ್ದನ್ನು ಇವತ್ತು ಸುಮಾರು 12-15 ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ಹೋಗಿದೆ. ಒಂದು ಎಫರ್ಟ್ ನಾವು ಮಾಡಿದ್ದಕ್ಕೆ ಸಾರ್ಥಕ ಅಂತ ಹೇಳ್ಬೋದು. ಸೊ ಅಂದರೆ ದ್ವಿದಳ ಧಾನ್ಯಕ್ಕೆ ಹೆಚ್ಚಿನ ಒಂದು ಸರ್ಕಾರದವರು ಒತ್ತು ಕೊಡ್ತಾ ಇದ್ದಾರೆ, ಬೆಲೆನೂ ಸಿಗ್ತಾ ಇದೆ ರೈತರಿಗೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಏರಿಯಾ ಹೆಚ್ಚಿನ ಪ್ರದೇಶದಲ್ಲಿ ಆವರಿಸಿದೆ. ಮಿಶ್ರ ಬೆಳೆಯಾಗಿ ತೊಗರಿ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಮುಖವಾಗಿ ತೊಗರಿ ಬೆಳೆ ತಗೋಬೋದು. ಮತ್ತು ಇಲಾಖೆ ಇದನ್ನು ಒದಗಿಸಿಕೊಡುತ್ತೆ? ಇಲಾಖೆ ಇದನ್ನು ನಾವು ಸಬ್ಸಿಡಿ ದರದಲ್ಲಿ ಸಹ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಇಟ್ಟಿದ್ದೀವಿ. ಈಗ ಇನ್ನೂ ಒಂದು ಮುಂದುವರೆದು ಹೇಳಬೇಕಂತಂದರೆ ನಾವು ರೈತ ಸಂಪರ್ಕ ಕೇಂದ್ರಗಳು ಎಲ್ಲ ಹೋಬಳಿ ಮಟ್ಟಗಳಲ್ಲಿ ಇದ್ದಾವೆ, ತಮಗೆಲ್ಲ ಗೊತ್ತಂತ ವಿಷಯ. ಸೊ ಈ ಎಲ್ಲ 18 ರೈತ ಸಂಪರ್ಕ ಕೇಂದ್ರಗಳಿಂದ ನಾವು ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಯಲ್ಲಿ ಅಡಿಷನಲ್ ಆಗಿ ಅಂದರೆ ಹೆಚ್ಚುವರಿಯಾಗಿ ನಾವು 12 ಕೇಂದ್ರಗಳನ್ನು ನಾವು ಮಾಡ್ಕೊಂಡಿದ್ದೀವಿ ರೈತರ ಅನುಕೂಲಕ್ಕೋಸ್ಕರ. ಆ 12 ಸೆಂಟ್ರಿಂದ 18 ಒಟ್ಟು 30 ಕೇಂದ್ರಗಳಿಂದ ಇವತ್ತು ಬಿತ್ತನೆ ಬೀಜಗಳನ್ನು ರೈತರಿಗೆ ಕೊಡುವ ನಿಟ್ಟಿನಲ್ಲಿ ನಾವು ಕಾರ್ಯನ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಹೋಬಳಿಯಲ್ಲಿ ಇರತಕ್ಕಂತಹ ಈ ರೈತ ಸಂಪರ್ಕ ಕೇಂದ್ರ, ಮತ್ತು ಸಮೀಪದಲ್ಲಿ ಒಂದು ಹತ್ತಿರ ರೈತರಿಗೆ ಅನುಕೂಲ, ದೊಡ್ಡ ರೈತ ಸಂಪರ್ಕ ಕೇಂದ್ರದಾಗ ರೈತರು ಅಲ್ಲಿಂದ ಬರೋದಕ್ಕೆ ಹೋಗೋದಕ್ಕೆ ಅನಾನುಕೂಲ ಆಗ್ತಿತ್ತು. ಸೊ ಅದನ್ನು ಸ್ವಲ್ಪ ನಿವಾರಿಸೋಸ್ಕರ ಈ ಒಂದು ಕ್ರಮನ ನಾವು ಅಡಿಷನಲ್ ಆಗಿ ಉಪಕ್ರಮ ಅಂತ ಹೇಳ್ಬೋದು. ಉಪಕ್ರಮನ ನಾವು ಜರುಗಿಸಿದ್ವಿ ಅಂತ ಹೇಳ್ಬೋದು. ಸರ್, ಬಹಳ ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ರೈತರು ಬಿತ್ತನೆ ಬೀಜಕ್ಕಾಗಿ ಇಲಾಖೆಗೆ ಬರ್ತಾರೆ, ಜೊತೆಗೆ ಗೊಬ್ಬರಕ್ಕಾಗಿಯೂ ಸಹಿತ ರೈತರು ಬರ್ತಾರೆ. ಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಬಾರಿ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿರ್ತದೆ, ಸ್ಟಾಕ್ ಕೊರತೆ ಇರ್ತದೋ ಅಥವಾ ಸರಬರಾಜು ಮಾಡೋದ್ರಲ್ಲಿ ಕೊರತೆ ಇರ್ತದೋ, ಈ ಬಾರಿ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಈಗ ಈ ಬಾರಿಯ ಮುಂಗಾರಿನಲ್ಲಿ ತಮಗೆಲ್ಲ ತಿಳಿದ ಹಾಗೆ ಕೇಂದ್ರ ಸರ್ಕಾರದವರು ಪಾಲಿಸಿ ಅನೌನ್ಸ್ ಮಾಡಿದ್ರು, ತಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಸಬ್ಸಿಡಿನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟರು. ಹೆಚ್ಚು ಕಡಿಮೆ 130,000 ಕೋಟಿ ಇಡೀ ದೇಶದ್ದು ಏನು ಸಬ್ಸಿಡಿ ಹೋಗ್ತಾಯಿತ್ತು ರಸಗೊಬ್ಬರದ ಮೇಲೆ, ಈಗ ಅದು ಹೆಚ್ಚು ಕಡಿಮೆ ಡಬಲ್ ಆಗಿದೆ. 260,000 ಕೋಟಿಯಷ್ಟು ಸಬ್ಸಿಡಿ ಹಣನ ಕೇಂದ್ರ ಸರ್ಕಾರದವರು ಕೇವಲ ರಸಗೊಬ್ಬರದ ಮೇಲೆ ವಹಿಸ್ತಾ ಇದ್ದಾರೆ. ರೈತರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರದವರು ಈ ಒಂದು ಕ್ರಮನ ಜರುಗಿಸಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ನಂತರ ರಸಗೊಬ್ಬರದ ಪೂರೈಕೆ ವ್ಯವಸ್ಥೆ ಬಗ್ಗೆ ನಾನು ನಮ್ಮ ಎಲ್ಲ ರೈತ ಬಂಧುಗಳಲ್ಲಿ ಸ್ವಲ್ಪ ಹೇಳ್ಕೊಡ್ಬೇಕಾಗುತ್ತೆ. ಕೇಂದ್ರ ಸರ್ಕಾರದವರು ಕಳೆದ ಒಂದು 6 ವರ್ಷ ಹಿಂದಗಡೆಯಿಂದ ಈ ಒಂದು ವ್ಯವಸ್ಥೆನ ತೆಗೆದುಕೊಂಡು ಬಂದಿದ್ದಾರೆ. ಏನಂತಂದರೆ ಇದನ್ನು ಫರ್ಟಿಲೈಸರ್ ಮಾನಿಟ್ರಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ, ಮೊಬೈಲ್ ಫರ್ಟಿಲೈಸರ್ ಮಾನಿಟ್ರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಈ ಮುಂಚೆ ರಸಗೊಬ್ಬರಗಳನ್ನು ಕೊಡ್ತಿರಬೇಕಾದ್ರೆ ಆ ರಸಗೊಬ್ಬರ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರಿಗೆ ಹೋಯಿತು, ಅಲ್ಲಿಂದ ನಮ್ಮ ರೈತರು ಮುಟ್ತೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಸಬ್ಸಿಡೈಸರ್ ಕೆಲವೊಂದು ರಸಗೊಬ್ಬರಗಳನ್ನು ಅಲ್ಲಿ ದುರ್ಬಳಕೆ ಆಗ್ತಿದೆ, ಇವೆಲ್ಲವನ್ನೂ ಮಾನಿಟರ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಕೇಂದ್ರ ಸರ್ಕಾರ ಈ ನಿಟ್ಟಲ್ಲಿ ಒಂದು ಅತಿ ಇಂಪಾರ್ಟೆಂಟ್ ಹೆಜ್ಜೆ ಇಟ್ಟಿದ್ದು ಮೊಬೈಲ್ ಫರ್ಟಿಲೈಸರ್ ಮಾನಿಟರಿಂಗ್ ಸಿಸ್ಟಮ್ ಅಂತೇಳಿ ತೆಗೆದುಕೊಂಡು ಬಂದಿದೆ. ಇದೇನಪ್ಪ ಸಿಂಪಲ್, ಎಲ್ಲ ನಮ್ಮ ರಸಗೊಬ್ಬರ ಮಾಡಗಾರರು ಏನಿದ್ದಾರೆ ಅವರಿಗೆ ಒಂದು ಪಾಯಿಂಟ್ ಆಫ್ ಸೇಲ್ ಮಷಿನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಪಾಯಿಂಟ್ ಆಫ್ ಸೇಲ್ ಮಷಿನ್ ಅಂತ ಎಲ್ಲರಿಗೂ ಗೊತ್ತಿರ್ತೈತೆ, ನಾವು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡಿದ ತಕ್ಷಣ ಹೆಂಗೆ ಒಂದು ಬಿಲ್ ಬರ್ತೈತೆ, ಬಿಲ್ ಬರ್ತದೆ. ಹಾಂ, ಅದೇ ಥರ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ರೈತರು ತಮ್ಮ ಆಧಾರ್ ಕಾರ್ಡನ್ನು ಅಲ್ಲಿ ಒದಗಿಸ್ಕೊಡ್ಬೇಕು. ಆಧಾರ್ ಕಾರ್ಡನ್ನು ಕಂಪಲ್ಸರಿ ಒದಗಿಸ್ಕೊಟ್ಟಂಗ ನಿಮ್ಮ ಆಧಾರ್ ಸಂಖ್ಯೆ ಆಗೇನಷ್ಟು. ನೀವು 10 ಚೀಲ ಯೂರಿಯಾ ಪರ್ಚೇಸ್ ಮಾಡಿದರೆ ಇಂಥ ರೈತಂದು 10 ಚೀಲ ಯೂರಿಯಾ ಪರ್ಚೇಸ್ ಮಾಡಿ ಅಂತೇಳಿ ಆಟೋಮೆಟಿಕ್ ರೆಕಾರ್ಡ್ ಆಗಿ ಒಂದು ಬಿಲ್ ಜನರೇಟ್ ಆಗಿ ಆ ರೈತನಿಗೆ ಅದು ಕೊಡ್ತೈತೆ. ಮತ್ತು ರೈತನ ಹೆಸರಲ್ಲಿ ಇನ್ನೊಬ್ಬರು ಯಾರಾದರೂ ಪಡೆದ್ರೆ ಆ ರೈತನಿಗೆ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಹೋಗುತ್ತೆ, ಆವಾಗ ರೈತ ನೋಡ್ಕೋಬೋದು. ಸೊ ಈ ರೀತಿ, ಸೊ ಹಾಗಾಗಿ ರಸಗೊಬ್ಬರದ ಸಿಸ್ಟಮನ್ನು ಈ ರೀತಿ ನಮ್ಮ ಕೇಂದ್ರ ಸರ್ಕಾರದವರು ನಿರ್ವಹಣೆ ಮಾಡ್ತಿರೋದ್ರಿಂದ, ಮತ್ತು ಇನ್ನೊಂದು ಏನು ಮಾಡಿದಾರೆ ಅಂದರೆ ತಿಂಗಳವಾರು ನಿಮಗೆ ಯೋಜನೆಗಳನ್ನು ಕೊಡ್ತಾಯಿದ್ದಾರೆ. ಈಗ ಏಪ್ರಿಲ್ಗೆ ನಿಮ್ಗೆ ಎಷ್ಟು ಬೇಕು, ನಾವು ಇಷ್ಟು ನಮ್ಗೆ ಎಷ್ಟು ಬೇಕಂದ್ರೆ ಇಷ್ಟು ಕೊಡ್ತಾರೆ. ಮೇಗೆ ಎಷ್ಟು ಬೇಕು ಇಷ್ಟು ಬೇಕು ಇಷ್ಟು ಕೊಡ್ತಾರೆ. ಅವು ಒಂದೇ ನಾವು ಏಪ್ರಿಲ್ನಲ್ಲಿ ಬಳಕೆ ಮಾಡಲಿಲ್ಲ, ಉಳಿತು ಅಂತಂದರೆ ಅಷ್ಟನ್ನ ಮೈನಸ್ ಅಂದರೆ ತೆಗೆದುಬಿಟ್ಟು ಕಳೆದುಬಿಟ್ಟು ಮುಂದಿನ ಒಂದು ಏನು ಬೇಡಿಕೆ ಇರ್ತೈತಿ ಅದರಲ್ಲಿ ಅದನ್ನು ಕಳೆದುಬಿಟ್ಟು ಇನ್ನು ಮಿಕ್ಕಿದ್ದನ್ನು ಅವರು ಕೇಂದ್ರ ಸರ್ಕಾರದವರು ಪೂರೈಕೆ ಮಾಡ್ತಾರೆ. ಅಂದರೆ ಮೊದಲೇ ನಿಮ್ಮ ರೈತ ಸಂಪರ್ಕ ಕೇಂದ್ರದವರು ಇಂಡೆಂಟ್ ಕೊಡ್ತಾರೆ? ಇಲ್ಲ, ಇದು ರೈತ ಸಂಪರ್ಕ ಕೇಂದ್ರಕ್ಕೆ ಒಟ್ಟಾರೆ ಇದಿಲ್ಲ. ಅಂದರೆ ಸಪ್ಲೈ ಅನ್ನೋ ಸಿಸ್ಟಮಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ ಇಲ್ಲ. ಎಂಟೈರ್ ಸಿಸ್ಟಮ್ ಏನಿದೆ ಇದನ್ನು ಪ್ರೈವೇಟ್ ಚಾನಲ್ ಮುಖಾಂತರ ಆಗ್ತಾಯಿದೆ. ಅಂದರೆ ಕಂಪ್ನಿ ರಸಗೊಬ್ಬರ ಉತ್ಪಾದಕ ಕಂಪ್ನಿಗಳಿದ್ದಾವೆ, ಆ ಕಂಪ್ನಿಯವರು ಅವ್ರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಡೀಲರ್ಸ್ ಇರ್ತಾರೆ, ಆಮೇಲೆ ಸೊಸೈಟಿಗಳಿದ್ದಾವೆ, ಮತ್ತು ರೈತ ಉತ್ಪಾದಕ ಸಂಸ್ಥೆಗಳಿದ್ದಾವೆ, ಅವರೆಲ್ಲರಿಗೂ ನಾವು ಲೈಸೆನ್ಸನ್ನು ಕೊಟ್ಟಿರ್ತೀವಿ. ಅಂಥ ಇವರಿಗೆ ಈ ಸಬ್ಸಿಡೈಸರ್ದ ದರದ ರಸಗೊಬ್ಬರಗಳನ್ನು ಅವ್ರಿಗೆ ಪೂರೈಕೆ ಆಗುತ್ತೆ. ಪೂರೈಕೆ ಆಗಿದ್ದನ್ನು ಆ ಒಂದು ಪಾಯಿಂಟ್ ಆಫ್ ಸೇಲ್ ಮಷಿನ್ ಮುಖಾಂತರ ಈ ರಿಟೇಲ್ ಡೀಲರ್ಸ್ಗಳು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ್ದನ್ನು ಸರಿಯಾಗಿ ಮಾರಾಟ ಮಾಡಿದ್ದಾರೋ ಇಲ್ವೋ, ಕ್ವಾಲಿಟಿ ಸರಿಯಾಗಿ ಬಂದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಏನು ಪರಿಶೀಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ, ಅದು ಇಲಾಖೆಗಿದೆ. ಸೊ ಅದು ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿರ್ಬೋದು, ಸಹಾಯಕ ಕೃಷಿ ನಿರ್ದೇಶಕರಿರ್ಬೋದು, ಅಥವಾ ನನ್ನ ಹಂತಕ್ಕೆ ಜಂಟಿ ಕೃಷಿ, ನಮ್ಮ ಎಲ್ಲರಿಗೂ ಒಂದು ಅಧಿಕಾರ ಇದೆ, ನಾವು ಹೋಗಿ ಪರಿಶೀಲನೆ ಮಾಡ್ಬೋದು. ಈ ವ್ಯವಸ್ಥೆ ಒಳಗಡೆಗೆ ದೊಡ್ಡ ಹಿಡುವಳಿದಾರರಿರ್ತಾರೆ, ಚಿಕ್ಕ ಹಿಡುವಳಿದಾರರಿರ್ತಾರೆ, ಅವರಿಗೆ ಅಂದರೆ ಚಿಕ್ಕ ಹಿಡುವಳಿದಾರರಿಗೆ ರಸಗೊಬ್ಬರ ಸರಿಯಾಗಿ ತಲುಪುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಯಾವ ಥರದ ಒಂದು ಮಾರ್ಕೆಟಿಂಗ್ ಯತ್ನೇ ಹೇಳ್ತಾ ಇರೋದು, ಪ್ರತಿಯೊಬ್ಬರಿಗೂ ಇದು ಮುಟ್ತೈತಿಲ್ಲ ಅನ್ನೋದಕ್ಕೂ ಅವ್ರಿಗೆ ರಸಗೊಬ್ಬರನ ಯಾರು ತೆಗೆದುಕೊಂಡು ಹೋಗಿ ಬರ್ತಾರೆ ಅವರು ಕಂಪಲ್ಸರಿ ಅವ್ರ ಆಧಾರ್ ನಂಬರ್ ತರಬೇಕಂತ ಹೇಳಿದ್ದು, ದೊಡ್ಡ ರೈತ ಇರಲಿ ಸಣ್ಣ ರೈತ ಇರಲಿ. ಸೊ ಆತ ಕಂಪಲ್ಸರಿ ಆತ ಬೇಕು ಅಂತಂದರೆ ಅವ್ರು ಬಂದುಬಿಟ್ಟು ತೆಗೆದುಕೊಂಡು ಇದು ಆಧಾರ್ ಕಾರ್ಡನ್ನು ನಂಬರ್ ಕೊಟ್ಬಿಟ್ಟು ಒಯ್ಯಬೇಕು. ಅವ್ರು ಯಾರಾದರೂ ಆ ಥರ ಮಾಡಿಲ್ಲ ಅಂದರೆ ಅವರಿಗೆ ರಸಗೊಬ್ಬರ ಮುಟ್ಟೋದಿಲ್ಲ ಮತ್ತು ಅವರಿಗೆ ಬೇಕಿಲ್ಲ ಅಂತ ಹೇಳ್ಬಿಟ್ರೆ ನಾವು ಪರಿಗಣನೆ ಮಾಡಬೇಕಾಗತ್ತೆ. ಅಲ್ಲ, ಅಲ್ಲಿ ದೊಡ್ಡ ಹಿಡುವಳಿದಾರರ ಪ್ರಭಾವ ಜಾಸ್ತಿ ಆಗ್ತದೇನೋ ಅಂತ. ಆಗಲ್ಲ, ಸಣ್ಣ ಹಿಡುವಳಿದಾರರಿಗೆ 2 ಬ್ಯಾಗ್ ಬೇಕಿರ್ಬೋದು, ದೊಡ್ಡ ಹಿಡುವಳಿದಾರರಿಗೆ 10 ಬ್ಯಾಗ್ ಇರ್ಬೋದು. ಸೊ ಅದು ಎಲ್ರಿಗೂ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಎಲ್ಲರಿಗೂ. ಮತ್ತು ಇನ್ನೂ ಒಂದು ಸಿಸ್ಟಮ್ ಅದರಲ್ಲಿ ಇದೆ ಮಾನಿಟ್ರ್ ಮಾಡೋದಕ್ಕೆ, ಏನಪ್ಪ ಅಂತಂದರೆ ಒಬ್ಬ ರೈತನ ಹೆಸರಲ್ಲಿ 50 ಚೀಲ ಅಥವಾ ಮೋರ್ ದೆನ್ 50 ಚೀಲ ಆಯಿತು ಅಂತಂದರೆ ಅದು ಒಳ್ಳೆ ತನಿಖೆಗೆ ಬರ್ತೈತೆ. ಈಗ ಉದಾಹರಣೆಗೆ ನಾನು ಶರಣಪ್ಪ, ನಾನೊಂದು ಊರಲ್ಲಿ ಹೋಗಿ ನಾನು 50 ಚೀಲ ನನ್ನ ಹೆಸರು ಹಾಕಂದೆ, ಅಥವಾ ಇನ್ನೊಂದು ಅದೇ ತಿಂಗಳಲ್ಲಿ ಇನ್ನೊಂದು ಇದಕ್ಕೆ ನಾನೊಂದು 60 ಚೀಲ ಹಾಕೊಂಡೆ, 110 ಚೀಲ ನನ್ನ ಅಗೇನೆಷ್ಟು ಬಿಲ್ ಆಯಿತು. ಅದನ್ನು ಏನು ಮಾಡ್ತಾರೆ ಅಂತಂದರೆ ಕೇಂದ್ರ ಸರ್ಕಾರದವರು ಒಳ್ಳೆ ಪಟ್ಟಿ ನಮ್ಮ ಕಳಿಸ್ತಾರೆ, ಜಿಲ್ಲಾಧಿಕಾರಿ ಮುಖಾಂತರ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮಲ್ಲಿ ಮಾನಿಟ್ರ್ ಮಾಡೋದಕ್ಕೆ ಈ ರೈತ ವೈದನಿಲ್ಲ, ಶರಣಪ್ಪನ ರೈತ ವೈದನಿಲ್ಲ ಅಂತೇಳ್ಬಿಟ್ಟು ಪರಿಶೀಲನೆ ಮಾಡಿರಿ ಅಂತೇಳ್ಬಿಟ್ಟು ನಮ್ಮ ಕಳಿಸ್ತೈತಿ. ಸೊ ಆ ಸಂದರ್ಭದಲ್ಲಿ ನಾವು ಒಳ್ಳೆ ಪರಿಶೀಲನೆ ಮಾಡೋಕೆ ಹೋಗ್ತೀವಿ, ಅವನ ಆಧಾರದಲ್ಲಿ ಹೇಳ್ತೀವಿ ಆತನ ಹೋಲ್ಡಿಂಗ್ ಎಷ್ಟೈತಿ, ಆ ಹೋಲ್ಡಿಂಗ್ ತಕ್ಕಂತೆ ಈತ ವೈದನೋ ಇಲ್ಲ ಅಂತೇಳ್ಬಿಟ್ಟು ನೋಡ್ತಾಯಿದ್ವಿ. ಅವಾಗ ಏನಾಗುತ್ತೆ, ಆ ರೈತ ನಿಜವಾದ ರೈತ ಇದ್ದ ಕರೆಕ್ಟಾಗಿ ಮುಟ್ಟಿರ್ತೈತಿ, ಇಲ್ಲ ಅಂತಂದರೆ ನೀವು ಹೇಳಿದ ಮಿಸ್ಯೂಸ್ ಏನು ಆಗ್ತಿತ್ತು ಅದು ಮಧ್ಯವರ್ತಿಗಳ ಥರ ಕೆಲಸ ಮಾಡಿರ್ತಾರೆ. ಹಾಂ, ಅದು ಅಲ್ಲಿ ತಪ್ತೈತಿ. ಇದು ಸ್ಟ್ರಿಕ್ಟಾಗಿ ಇದನ್ನು ಮಾನಿಟರ್ ಮಾಡ್ತಾರೆ ಕೇಂದ್ರ ಸರ್ಕಾರದವರು. ಬಟ್ ಇದು ಬಿತ್ತನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಶಾರ್ಟ್ ಟೈಮ್ ಇರ್ತದೆ, ನಾವು ಆಗಾಗ 2-3 ದಿನದಲ್ಲೇ ಬೇಕಾಗುತ್ತೆ. ಸೊ ರಸಗೊಬ್ಬರನೂ ಸಹ ಆಗಾಗಿ ಪೂರೈಕೆ ಮಾಡ್ತಾಯಿದ್ದಾರೆ. ಸೊ ನಾವು ಹೇಳಿದಿವಲ್ಲ ಆಗಲೇ, ಮಂತ್ ವೈಸ್ ಪ್ಲಾನ್ ಇರೋದ್ರಿಂದ ಮಂತ್ ವೈಸ್ ನಮ್ಗೆ ಎಷ್ಟು ಬೇಕಂತಕ್ಕಂಥದ್ದನ್ನು ನಾವು ಕೊಟ್ಟಿರ್ತೀವಿ, ಅದ್ರ ಪ್ರಕಾರ ಕೇಂದ್ರ ಸರ್ಕಾರದವರು ಪೂರೈಕೆ ಮಾಡ್ತಾರೆ. ಸೊ ಯಾವುದೂ ಸಿಚುವೇಷನ್ನು ಒಂಥರ ಹೆವಾ ಕ್ರಿಯೇಟ್ ಮಾಡೋಂಥ ಸಿಚುವೇಷನ್ ಆಗಲ್ಲ, ಆಗಿಂದಾಗೆ ಬರುತ್ತೆ, ಆಗಿಂದಾಗೆ ಖಾಲಿ ಆಗುತ್ತೆ. ಸರ್, ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮಳೆ ಮತ್ತು ಹವಾಮಾನ ಮುನ್ಸೂಚನೆಗಳು ಏನೇನು ಹೇಳ್ತಾ ಇದೆ, ಯಾವ್ಯಾವ ಬೆಳೆಗಳನ್ನು ಬೆಳೆಯೋದು ಸೂಕ್ತ, ಮತ್ತು ಯಾವ್ಯಾವ ಸಮಯದಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಈ ಬಗ್ಗೆ? ಈಗಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿಂದ ನಾನು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳೋದಂತಂದರೆ, ಒಳ್ಳೆ ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆದವರು ಕೊಟ್ಟಿದ್ದಾರೆ. 90%+ ಈ ವರ್ಷ ನಾರ್ಮಲ್ ಸಾಮಾನ್ಯ ಮಳೆ ಆಗುತ್ತೆ ಅಂತೇಳ್ಬಿಟ್ಟು ಕೊಟ್ಟಿರೋದ್ರಿಂದ ರೈತರು ಸಾಮಾನ್ಯ ಅಥವಾ ಹೆಚ್ಚಿನ ಮಳೆ ಆಗ್ತದೆ ಅಂತೇಳ್ಬಿಟ್ಟನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ರೆಗ್ಯುಲರಾಗಿ ನಾವು ಹೇಳ್ತಕ್ಕಂಥ ಮುಸ್ಕಿನ ಜೋಳ ಇರ್ಬೋದು, ತೊಗರಿ ಇರ್ಬೋದು, ಇಂಥ ಬೆಳೆಗಳನ್ನು ಬಿತ್ಕೋಬೋದು. ಅದ್ರ ಜೊತೆಗೆ ಕೆಲವೊಬ್ಬ ರೈತರಿಗೆ ಸಿರಿಧಾನ್ಯಗಳು ಬಿತ್ಕೋಬೇಕಂತಂದರೆ ಸಿರಿಧಾನ್ಯವನ್ನು ಸಹ ಬಿತ್ಕೊಳ್ಳೋಕೆ ಅವಕಾಶ ಇದೆ. ಅವನು ಸಹ ನಮ್ಮ ಇಲಾಖೆಯಿಂದ ನಾವು ಸಬ್ಸಿಡಿ ದರದಲ್ಲಿ ನಾವು ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಕೆಲವೊಬ್ಬ ರೈತರು ಹತ್ತಿಗೆ ಹೋಗ್ತಾಯಿದ್ದಾರೆ, ಇನ್ನೂ ಕೆಲವೊಬ್ಬ ರೈತರು ಸೂರ್ಯಕಾಂತಿಗೆ ಹೋಗ್ತಾಯಿದ್ದಾರೆ. ಸೂರ್ಯಕಾಂತಿಗೆ ಹೋಗ್ತಕ್ಕಂಥ ರೈತರಿಗೆ ನಾನು ಒಂದು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ಆಗಸ್ಟ್ ತಿಂಗಳಲ್ಲಿ ಇದನ್ನು ಬಿತ್ತನೆ ಮಾಡಿದ್ರೆ ಉತ್ತಮ. ಅದಕ್ಕೂ ಮುಂಚೆ ಬಿತ್ತನೆ ಮಾಡಿದ್ರು ಸುಮಾರು ಸಲ ಕೈ ಸುಟ್ಟು ಬಂದಿದ್ದಾರೆ. ಅಂದರೆ ಇದು ಒಂದು 8-10 ವರ್ಷ ಹೆಚ್ಚು ಕಡಿಮೆ ಸನ್ಫ್ಲವರ್ ಅನ್ನೋದು ನಾವು ಮರ್ತೇ ಬಿಟ್ಟಿದ್ವಿ ಅನ್ನೋ ಒಂದು ಪರಿಸ್ಥಿತಿ ಬಂದಿತ್ತು. ಯಾಕಂದರೆ ಭಾಳಷ್ಟು ಏರಿಯಾ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಕಡಿಮೆ ಆಗಿದೆ ಅಂದರೆ ಹಿಂಗೆ ಅನ್ ಸೀಸನಲ್ಲಿ ಬಿತ್ತನೆ ಮಾಡಿಬಿಟ್ಟು ಅದಕ್ಕೆ ಹುಳುಗಳು ಅಟ್ಯಾಕ್ ಜಾಸ್ತಿ ಆಗಿ ಆ ಒಂದು ಇದು ಇಳುವರಿ ಬರಲಿಲ್ಲ, ಹಾಗಾಗಿ ರೈತರಿಗೆ ಲಾಸು ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ಕಳೆದೊಂದು 2 ವರ್ಷದಿಂದ ಏನಾಗಿದೆ, ಸ್ವಲ್ಪ ಇದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರೋದ್ರಿಂದ ಎಲ್ಲ ರೈತರು ಅದ ಕಡೆ ವಾಲಿದ್ದಾರೆ. ಅದು ಸಹಜ ಪ್ರಕ್ರಿಯೆ. ಬಟ್ ಆದರೂ ನಾವು ಇಲಾಖೆಯವರಾಗಿ ಸೈಂಟಿಫಿಕ್ ಆಗಿ ನಾವು ರೆಕಮೆಂಡ್ ಮಾಡೋದಾದ್ರೆ, ವೈಜ್ಞಾನಿಕವಾಗಿ ನಾವು ಹೇಳೋದಾತಂದರೆ ಅವ್ರು ಆಗಸ್ಟಲ್ಲೇ ಬಿತ್ತನೆ ಮಾಡೋದು ತುಂಬ ಉತ್ತಮ. ಹ್ಞೂ ಸರ್, ಈಗ ಬಹಳ ಮುಖ್ಯವಾಗಿ ರೈತರು ಮಣ್ಣಿನ ಪರೀಕ್ಷೆಗೆ ಮುಂದಾಗಬೇಕು ಅನ್ನೋದನ್ನು ನಿಮ್ಮ ಇಲಾಖೆ ಆಗಿಂದಾಗೆ ರೈತರಿಗೆ ಹೇಳ್ತಾನೆ ಬರ್ತಾ ಇದೆ. ಈ ವಿಜಯನಗರ ಜಿಲ್ಲೆಯಲ್ಲಿ ಮಣ್ಣಿನ ಪರೀಕ್ಷೆಗೆ ರೈತರು ಹೇಗೆ ಮುಂದಾಗ್ತಾ ಇದ್ದಾರೆ, ನೀವು ಯಾವ ರೀತಿಯ ಹೆಜ್ಜೆಗಳನ್ನು ಇಟ್ಟಿದ್ದೀರಿ? ಒಂದು ಇಲ್ಲಿ ಎರಡು ವ್ಯವಸ್ಥೆ. ಈಗ ಆಲ್ರೆಡಿ ನಾವು ಕಳೆದ 3 ವರ್ಷದಿಂದ ಈಗಾಗಲೇ ಈ ಒಂದು ಪ್ರಯತ್ನ ಆಗಿದೆ. ಇಡೀ ಜಿಲ್ಲೆನ ಅಂದರೆ ಅಖಂಡ ಬಳ್ಳಾರಿ ಜಿಲ್ಲೆ ಇದ್ದಾಗ ಎಲ್ಲ ಜಿಲ್ಲೆಯಲ್ಲಿ ಸ್ಯಾಂಪ್ಲಿಂಗ್ ಮಾಡಾಗಿದೆ ಮತ್ತು ಅದರ ರಿಸಲ್ಟು ಏನು ಬಂದಿದೆ ಅದನ್ನು ನಾವು ಎಲ್ಲ ರೈತರಿಗೂ ಕೊಟ್ಬಿಟ್ಟಿದ್ದೀವಿ. ಸೊ ಇದು ಕಳೆದ 1-3 ವರ್ಷ ಅಥವಾ 4 ವರ್ಷದವರೆಗೂ ಹೆಚ್ಚಿನ ಒಂದು ವೇರಿಯೇಷನ್ ಬರಲ್ಲ ಅಂತ ಹೇಳ್ಬಿಟ್ಟು ವರದಿ ಇದೆ. ಸೊ ಹಾಗಾಗಿ ಪ್ರತಿ ವರ್ಷ ಇವರೇನು ಮಣ್ಣು ಮಾಡಿಸ್ಬೇಕಂತ ಏನಿಲ್ಲ. ಸೊ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಮಾಡಿದ್ರೆ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಸೊ ಮಾಡ್ಕೋಬೋದು ರೈತರು. ಇಲ್ಲಿ ಒಂದು ವ್ಯವಸ್ಥೆ ಈಗ ಈ ವರ್ಷ ನಮಗೆ ಯಾರಾದರೂ ರೈತರು ನಂದು ವಾಲಂಟಿಯರ್ಲಿ ಬರ್ತಾರೆ, ನಾವು ನಮ್ಮ ಮಣ್ಣು ಪರೀಕ್ಷೆ ಮಾಡಿಸಿ ಅಂತಂದರೆ ಮಣ್ಣು ಪರೀಕ್ಷೆ ಪ್ರಯೋಗಲ್ಲ ಬಳ್ಳಾರಿಲಿದೆ, ನಾವು ಮಣ್ಣು ಮಾದರಿನ ಕಲೆಕ್ಟ್ ಮಾಡ್ಕೊಂಬಿಟ್ಟು ಅಲ್ಲಿ ಕಳಿಸ್ಕೊಡ್ತೀವಿ, ಅಲ್ಲಿಂದ ಬಂದಂಥ ವರದಿನ ಅವ್ರಿಗೆ ತಲುಪಿಸ್ತೀವಿ. ಒಂದನೇದು. ಎರಡನೇದು, ನಮ್ಮಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೃಷಿ ಸಂಜೀವಿನಿ ಅಂತೇಳ್ಬಿಟ್ಟು ಹೊಸ ಒಂದು ಸರ್ಕಾರದವರು ಒಂದು ವಾಹನಗಳನ್ನು ಬಿಟ್ಟಿದ್ದಾರೆ. ಲೈಕ್ ನಮ್ಮ ಆ್ಯಂಬುಲೆನ್ಸ್ ಯಾವ ಥರ ಕೆಲಸ ಮಾಡುತ್ತೆ ಹಾಗೆ ಇದು ಕೂಡ ಆ ಒಂದು ನಂಬರ್ ಇದೆ. ಆ ನಂಬರ್ಗೆ ರೈತ ಮೊದಲು ಕರೆ ಮಾಡಿದರೆ ಕಾಲ್ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಯಾ ರೈತರ ಫೀಲ್ಡಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ಆ ಹೊಲದಲ್ಲಿನೇ ಮಣ್ಣನ್ನು ಪರೀಕ್ಷೆ ಮಾಡ್ಬೋದು, ಮಣ್ಣಿನ ಪರೀಕ್ಷೆ ಮಾಡಿ ಅದರಲ್ಲಿ ಏನು ಕೊರತೆ ಇದೆ ಅನ್ನೋದು ಅವ್ರಿಗೆ ಹೇಳ್ಬರ್ತಾರೆ. ಜೊತೆಗೆ ಕೀಟ ಅಥವಾ ರೋಗ ಬಾಧೆ ಇತ್ತಂದರೆ ಅದನ್ನು ಸಹ ಅಲ್ಲಿ ಪರೀಕ್ಷೆ ಮಾಡಿ ಅವರಿಗೆ ಒಂದು ಸೂಕ್ತ ಸಲಹೆಯನ್ನು ಚೀಟಿ ಏನಲ್ಲಿ ಬರ್ಕೊಟ್ಬಿಟ್ಟು ಬರ್ತಾರೆ. ಸೊ ಈ ಒಂದು ವ್ಯವಸ್ಥೆ ಇರೋದ್ರಿಂದ ರೈತರು ಇದನ್ನು ಉಪಯೋಗ ಮಾಡ್ಕೋಬೇಕಂತ. ನಿಜಕ್ಕೂ ಈ ಕೃಷಿ ಸಂಜೀವಿನಿ ವಾಹನ ರೈತರಿಗೆ ಒಂದು ಆಪದ ಬಾಂಧವ ಇದ್ದ ಹಾಗೆ, ಇದನ್ನು ರೈತರು ಸದುಪಯೋಗ ಪಡಿಸ್ಕೊಡ್ಬೇಕು ಅನ್ನೋದಾದರೆ ಯಾವ ನಂಬರ್ಗೆ ಅವ್ರು ಕರೆ ಮಾಡಬೇಕು? ಹಾಂ, ರೈತರು ಯಾವ ಸಂದರ್ಭದಲ್ಲಿ ಕರೆ ಮಾಡಬೇಕು? ಇವರು ಎಲ್ಲಿ ಬೆಳಗ್ಗೆ ಎವ್ರಿ ಟೈಮ್ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ 6 ಹಿಡಿದು ಸಂಜೆ 6 ಯಾವಾಗಲಾದರೂ ಅವರು ಕಾಲ್ ಮಾಡ್ಬೋದು. ಇದು 1-555-313 ಅಂತ ಒಂದು ಸಂಖ್ಯೆ ಇದೆ. ಅದಕ್ಕೆ ಎಲ್ಲ ರೈತರು ಕರೆ ಮಾಡಿ ತಮ್ಮ ಸಮಸ್ಯೆನ ಹೇಳಿಕೊಂಡ್ರೆ ಒಂದು ವಾಹನ ಸಾಧ್ಯವಾದ ಮಟ್ಟಿಗೆ ಅವರ ಹೊಲಕ್ಕೆ ಬಂದು ಅಲ್ಲೇ ಪರೀಕ್ಷೆ ಮಾಡಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ. ಇದರಲ್ಲಿ ಏನೇನು ಲಭ್ಯತೆ ಇರುತ್ತೆ, ಯಾವ್ಯಾವ ಸೇವೆಗಳ ಲಭ್ಯತೆ ಇರುತ್ತೆ ಇದರಲ್ಲಿ? ಒಂದು ಮಣ್ಣಿನ ಪರೀಕ್ಷೆ, ಒಂದು ಎರಡನೇದಾಗಿ ಕೀಟ ಮತ್ತು ರೋಗದ ಪರೀಕ್ಷೆ ಮಾಡಿ ಅವರಿಗೆ ಒದಗಿಸಿಕೊಡ್ತಕ್ಕಂಥ ಒಂದು ಸೇವೆ ಇದೆ. ಇನ್ನು ಅತಿ ಮುಖ್ಯವಾಗಿ ಅಂದರೆ ಈ BT ಹತ್ತಿಗಳು ಸುಮಾರು ವರ್ಷದಿಂದ ಈಗ ನಮ್ಮಲ್ಲಿ ಎಲ್ಲ ಬರ್ತಾ ಇದೆ. ಅದನ್ನು ಯಾವುದೇ ರೈತರು BT ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಯಾವುದೋ BT ಕೊಟ್ಟರು ಕೂಡ ಪರೀಕ್ಷೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದರಲ್ಲಿದೆ. ಸೊ ಈ 4 ಸೇವೆಗಳನ್ನು ರೈತರು ಅದನ್ನು ಬಳಸ್ಕೋಬೋದು. ಹಾಗಾಗಿ ರೈತರೇ ಮತ್ತೊಮ್ಮೆ ಈ ನಂಬರನ್ನು ದಯಮಾಡಿ ಕೇಳಿ, 1-555-313 ಇದು ಕೃಷಿ ಸಂಜೀವಿನಿ ವಾಹನದ ಟೋಲ್ ಫ್ರೀ ನಂಬರ್. ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಅಗತ್ಯ ಸೇವೆಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಒಂದು ಆ್ಯಪ್ ಇದೆ, ಅದರಲ್ಲಿ ಈ ಆ್ಯಪ್ ಮುಖಾಂತರ ಇದನ್ನು ಅಪ್ಲೋಡ್ ಮಾಡ್ತಾರೆ. ರೈತರ ಹೊಲಕ್ಕೆ ಹೋದಾಗ ಸಪೋಸ್ ಒಂದು ಕೀಟ ಅಥವಾ ಒಂದು ರೋಗದ ಬಾಧೆ ಆಯಿತು ಅಂತಂದರೆ, ಸೊ ಆ ಆ್ಯಪಲ್ಲಿ ಅಪ್ಲೋಡ್ ಮಾಡಿದಾಗ ಹಲವಾರು ಸಲಹೆಗಳು ಬರ್ತವಲ್ಲ. ಹೌದು, ಆ ಸಲಹೆಗಳನ್ನು ರೈತರಿಗೆ ಅಲ್ಲೇ ತಕ್ಷಣದಲ್ಲೇ ಒದಗಿಸಿಕೊಟ್ಟು ಬರ್ತಾರೆ. ಸೊ ಹೀಗಾಗಿ ಭಾಳ ಎಫೆಕ್ಟಿವ್ ಆಗಿದೆ. ರೈತರು ಇದನ್ನು ಸದುಪಯೋಗ ಮಾಡ್ಕೊಂಡ್ರೆ ಅವರ ಒಂದು ಒಳಿತಿಗೆ ಒಳ್ಳೆಯದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಬಹಳ ಮುಖ್ಯವಾಗಿ ರೈತರಿಗೆ ಬಿತ್ತನೆ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಯಂತ್ರಗಳು ಇವತ್ತು ತುಂಬ ಅಗತ್ಯವಾಗಿದೆ. ಹಾಗೆ ನಿಮ್ಮ ಇಲಾಖೆಯಿಂದ ಕೃಷಿ ಯಂತ್ರಧಾರೆ ಸ್ಕೀಮೂ ಇದೆ, ಯೋಜನೆಯೂ ಸಹಿತ ಇದೆ. ಈಗ ಅಲ್ಲಿ ಏನೇನು ಯಂತ್ರಗಳು ಸಿಗ್ತವೆ, ರೈತರು ಇದನ್ನು ಹೇಗೆ ಪಡೆದುಕೊಳ್ಬೋದು? ಹೌದು, ಒಳ್ಳೆಯ ಸುಸಂದರ್ಭವಾದ ಒಂದು ಪ್ರಶ್ನೆ ಇದು. ಈಗ ಎಲ್ಲ ಹೋಬಳಿ ಮಟ್ಟದಲ್ಲಿಯೂ ಈಗಾಗಲೇ ನಾವು ಈ ಒಂದು ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೂ ಮುಂದುವರೆದ ಭಾಗವಾಗಿ ಸರ್ಕಾರದವರು ಇನ್ನೂ ಉತ್ಸುಕವಾಗಿ ಎಲ್ಲೆಲ್ಲಿ ದೊಡ್ಡ ಹೋಬಳಿಗಳಿದ್ದಾವೆ ಅಲ್ಲಿ ಇನ್ನೂ ಹೆಚ್ಚಿನ ಕೇಂದ್ರಗಳನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ನಾವು ಇನ್ನೂ ಒಂದು 6-7 ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಬೇಕಂತ ಈ ವರ್ಷ ನಾವು ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಸೊ ಇವುಗಳಂತೂ ಪ್ರತಿ ಹೋಬಳಿ ಮಟ್ಟದಲ್ಲಿ ಕೇಂದ್ರಗಳಿದ್ದಾವೆ. ಒಂದು ಧರ್ಮಸ್ಥಳ ಸಂಘದವರು ಇದನ್ನು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಎರಡನೇದಾಗಿ ಮಹೀಂದ್ರ ಸಂಸ್ಥೆಯವರು ಇದು ಮಾಡ್ತಾಯಿದ್ದಾರೆ. ಇನ್ನೊಂದು ವರ್ಷ ಏಜೆನ್ಸಿ ಅಂತೇಳಿ ಒಂದಿದೆ, ಅವರು ಸಹ ಇದನ್ನು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಅಲ್ಲಿ ಅತಿ ಮುಖ್ಯವಾಗಿ ಈಗ ಮಾಗಿ ಉಳುಮೆ ಮಾಡಬೇಕಾದ್ರೆ ಮಾಗಿ ಉಳುಮೆ ಸಿಗ್ತಕ್ಕಂಥ ರೋಟೋಟರ್ ಇರ್ಬೋದು ಅಥವಾ ನೇಗಿಲಿರ್ಬೋದು ಲೇವ್ಲರ್ ಇರ್ಬೋದು ಅವೆಲ್ಲ ಬ್ಲೇಡ್ಗಳು ಈ ಸದ್ಯ ಅಲ್ಲಿ ದೊರಕುತ್ತವೆ. ಅದ್ರ ಜೊತೆಯಲ್ಲಿ ಬಿತ್ತನೆ ಮಾಡಬೇಕಾದ ಕಾರ್ಯ ಬಂದಿದ್ದಂಗೆ ಬಿತ್ತನೆಗೆ ಬೇಕಾದಂಥ ಕೂರಿಗೆ ಅಂತ ಹೇಳ್ತೀವಿ, ಕೂರಿಗೆನೂ ಸಹ ಈಗ ಲಭ್ಯ ಇದೆ. ಯಾರಾದರೂ ಟ್ರ್ಯಾಕ್ಟರ್ ಬೇಕು ಪ್ಲೇನ್ ನಮಗೆ ಕೂರಿ ಯಾವ ಸಾಮಾನು ಬೇಡ ಅಂತಂದರೆ ಟ್ರ್ಯಾಕ್ಟರ್ ಸಹ ಲಭ್ಯ ಇರುತ್ತೆ, ಟ್ರ್ಯಾಕ್ಟರ್ನೂ ಸಹ ಅವರು ಪಡ್ಕೊಂಡು ಹೋಗ್ಬೋದು. ತದನಂತರ ಬೆಳೆದಂಥ ಸಂದರ್ಭದಲ್ಲಿ ಇವತ್ತು ಸ್ಪ್ರೇ ಇಲ್ಲ ಅಂತಂತಂದರೆ ಆ ಸ್ಪ್ರೇ ಮಾಡೋದು ಕೂಡ ಸ್ಪ್ರೇಯರ್ಸ್ ಕೂಡ ಇವತ್ತು ಆ ಒಂದು ಕೇಂದ್ರಗಳಲ್ಲಿ ಲಭ್ಯ ಇದ್ದಾವೆ. ಇದಾದ ನಂತರ ಹಾರ್ವೆಸ್ಟ್ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ಹಾರ್ವೆಸ್ಟರು ಸಹ ಲಭ್ಯ ಇದೆ. ಅಂದರೆ ಹೋಲ್ಸಮ್ ಇದು ಈ ಒಂದು ಕೇಂದ್ರದಲ್ಲಿ ಸಿಗ್ತಾ ಇದ್ದಾವೆ ಯಂತ್ರೋಪಕರಣಗಳು. ರೈತರು ಏನಪ್ಪ ಅಂದರೆ ಇದರಲ್ಲಿ ಶೇಕಡ ಒಂದು 10-20% ಅಂದರೆ ಮಾರುಕಟ್ಟೆ ದರಕ್ಕಿಂತ ಒಂದು 10-20% ಕಡಿಮೆ ದರದಲ್ಲಿ ಇವುಗಳು ಲಭ್ಯತೆ ಇರುತ್ತೆ. ಸರ್, ತಾವು ಆರಂಭದಲ್ಲಿ ಹೇಳಿದ್ರಿ ಮುಸ್ಕಿನ ಜೋಳ ಇಲ್ಲಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು. ಮುಸ್ಕಿನ ಜೋಳ ಬೆಳೆಯುವಂಥ ರೈತರು ಒಕ್ಕಣೆ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಅದನ್ನು ಒಣಗಿಸ್ಕೊಳ್ಳೋದಾಗಿರ್ಬೋದು, ಅದನ್ನ ಕಣ ಮಾಡೋದಾಗಿರ್ಬೋದು, ಮತ್ತು ಅದೆಲ್ಲ ರಸ್ತೆಯಲ್ಲಿ ಮಾಡ್ಕೊಳ್ತಾರೆ. ಆಗ ಆ ಸಮಯದಲ್ಲಿ ಮಳೆ ಹೆಚ್ಚಾಗ್ತಿರ್ತದೆ ಅಥವಾ ಕೆಲವು ಸಲ ಕೆಲವೊಮ್ಮೆ ಇಡೀ ಜೋಳನೇ ಹಾಳಾಗೋಗ್ಬಿಡ್ತದೆ. ಈ ಬಗ್ಗೆ ರೈತರಿಗೆ ಆ ಜೋಳವನ್ನು ಉಳಿಸ್ಕೊಳ್ಳೋದಕ್ಕೆ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಬೇರೆ ಏನಾದರೂ ಕಣ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಂಗ್ರಹ ಆಗರಗಳಾಗಿರ್ಬೋದು ಇಂಥವನ್ನೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ? ಈಗ ಆಲ್ರೆಡಿ ಇದ್ರ ಮುಖಾಂತರ ಅದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈಗಾಗಲೇ ನಾವು ಕಣಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ. ಕಣಗಳು ಏನಾಗ್ತವೆ, ಊರು ಹೊರಗಡೆ ಜಾಗ ಇತ್ತಂದರೆ ಮಾಡ್ಬೋದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಆದರೆ ಕಣಕ್ಕೆ ಜಾಗನೇ ಕೊಡೋದಲ್ಲ, ಭಾಳಷ್ಟು ಕಡೆ ಇವತ್ತಿನ ದಿನ ಸರ್ಕಾರಿ ಜಮೀನುಗಳು ಲಭ್ಯ ಇರೋದಿಲ್ಲ. ಸೊ ಊರವ್ರು ಯಾರಾದರೂ ಮುಂದೆ ಬಂದು ಜಾಗ ಕೊಡೋದಂತಂದರೆ ಕಣಗಳನ್ನು ನಿರ್ಮಾಣ ಮಾಡಿಕೊಡ್ಬೋದು ಒಂದನೇದು. ಎರಡನೇದಾಗಿ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಇದನ್ನು ಬೀಜ ತೆಗೆದು ಸಂಗ್ರಹ ಮಾಡೋದಾದರೆ ವ್ಯವಸ್ಥೆ ಬೇರೆ ಇದೆ. ಆದರೆ ಆಸ್ ಇಟ್ ಇಸ್ ಹಾಗೆ ಸಂಗ್ರಹ ಮಾಡೋದು ನಂದು ರೈತರ ಪದ್ಧತಿ. ಅದನ್ನು ಪೂರ ಕಟ್ ಮಾಡಿಬಿಟ್ಟು ಹಾಗೆ ಮಾಡಿ ತಾಳ್ಪಲನ್ನು ಮುಚ್ಚಿಡ್ತಾರೆ. ಸೊ ಅಂಥ ಒಂದು ರಾಶಿ ಹಾಕಿ ಒಂದು ತಾಳ್ಪಲನ್ನು ಮುಚ್ಚಿ ಇಟ್ಕೊತಾರೆ. ಸೊ ಇಂಥ ಸಂದರ್ಭದಲ್ಲಿ ಇಲಾಖೆಯಿಂದ ತಾಳ್ಪಲ್ಗಳನ್ನು ಸಹ ನಾವು ಸಬ್ಸಿಡಿ ದರದಲ್ಲಿ ಎಲ್ಲ ರೈತರಿಗೆ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸೊ ಅದನ್ನು ಒಂದು ಬಳಕೆ ಮಾಡ್ಕೋಬೋದು ರೈತರು. ಒಳ್ಳೆಯದು ಶರಣಪ್ಪ ಮುದಗಲವರೇ, ಇದುವರೆಗೂ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ಭಾಗವಹಿಸಿ ನೂತನ ವಿಜಯನಗರ ಜಿಲ್ಲೆಯ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬಿತ್ತನೆ ಕ್ಷೇತ್ರದ ಬಗ್ಗೆ ಮತ್ತು ರೈತರು ಮುಂಗಾರು ಹಂಗಾಮಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಮತ್ತು ರಸಗೊಬ್ಬರಗಳ ಲಭ್ಯತೆ, ಕೃಷಿ ಯಂತ್ರಧಾರೆಯಲ್ಲಿ ಸಿಗುವಂತಹ ಸೌಲಭ್ಯಗಳು, ಈ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮುಂಗಾರು ಹಂಗಾಮಿನ ಬಿತ್ತನೆ ಸಿದ್ಧತೆಗಳ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಶರಣಪ್ಪ ಮುದಗಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ಇನ್ನು ಮುಂದೆ ಕೇಳಿ ಒಂದು ಪ್ರಕಟಣೆ. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-5 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-55-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-55-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ.